ಅಲ್ಲಪ್ಪ ಏನಿದೆ ಅಂತ ನಿಮ್ ಮನೆ ಎಷ್ಟು ಗಬ್ಬು ವಾಸನೆ ಹೊಂಟದ? ಅದ ಹಿತ್ತಲಾಗಿನ ಸಂಡಾಸ್ ಗುಂಡಿ ತುಂಬೆ ಅದ. ನಿಂಗ ನಾ ಅವತ್ತೇ ಹೇಳ್ದಪ್ಪ, ಜೋಡಿ ಗುಂಡಿ ತೆಗ್ಸು, ಒಂದ್ ಗುಂಡಿ ತುಂಬಿದ ಮ್ಯಾಲ ಇನ್ನೊಂದು ಗುಂಡಿಗೆ ಬಿಡ್ಲಿಕ್ ಬರ್ತದ. ಮೊದಲಿನ ಗುಂಡಿ ಹಂಗ 6 ತಿಂಗಳು ಬಿಟ್ರ ಒಳ್ಳೆ ಗೊಬ್ಬರ ಆಗ್ತದ, ಅದನ್ನ ಹೊಲಕ್ ಹಾಕ್ಬೋದು ಅಂತ. ಹಂಗಂತಿ ಇವತ್ತೇ ಇನ್ನೊಂದ್ ಸಂಡಾಸ್ ಗುಂಡಿ ತೆಗಿಸ್ತೀನಪ್ಪ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಜೈನಾಪುರ ಗ್ರಾಮದ ಕೃಷಿ ಅನುಭವಿ ಸುರೇಶ್ ನಾಗರಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಪ್ರತಿದಿನ ತಾವು ಈ ನಮ್ಮ ಆಕಾಶವಾಣಿಯಿಂದ ಬಿತ್ತರಗೊಳ್ಳುತ್ತಿರುವಂತಹ ಸಂದರ್ಶನಗಳನ್ನ ಕೇಳ್ತಾ ಇರ್ತೀರಿ. ಈ ಸಂದರ್ಶನದಲ್ಲಿ ಕೃಷಿಯಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ಸಾಧನೆ ಮಾಡಿದಂತ ರೈತರು ತಮಗೆ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇರ್ತಾರೆ. ಇವತ್ತು ನಾವು ವಿಜಯಪುರ ತಾಲೂಕಿನ ಜೈನಾಪುರ ಗ್ರಾಮದಲ್ಲಿ ಸುರೇಶ್ ನಾಗರಾಳ್ ಎಂಬುವರ ರೈತರ ಜಮೀನಿನಲ್ಲಿದ್ದೇವೆ. ಇವತ್ತು ಅವರು ಈ ಸಮಗ್ರ ಕೃಷಿ ಕುರಿತು, ಅಂದ್ರೆ ಸಮಗ್ರ ಕೃಷಿಯಲ್ಲಿ ಕಬ್ಬು, ಈರುಳ್ಳಿ ಮತ್ತು ಗೋವಿನ ಜೋಳ ಇವೆಲ್ಲದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊತಾ ಇದ್ದಾರೆ. ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ ಅಂತ. ನಮಸ್ಕಾರ ಸುರೇಶ್ ನಾಗರಾಳ್ ಅವರೇ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಿ? ನಾವು 2006 ಮಾಡ್ತಾ ಇದೀವಿ ಸರ್. ಎಲ್ಲಿವರೆಗೆ ತಮ್ಮದು ಶಿಕ್ಷಣ ಆಗಿದೆ? PUC ಸರ್. PUC ಯಾಕೆ ನಿಲ್ಸಿದ್ರಿ ನೀವು, ಮುಂದುವರ್ಸಲಿಲ್ಲ ಯಾಕೆ? ಮುಂದೆ ಸರ್ ನಾವಿಲ್ಲಿ ನಮ್ಮ ಹಿರಿಯರು ಯಾವಾಗಲೂ ರೈತಕ್ಕೇನ ಮಾಡ್ಕೊತ ಬಂದಿದ್ರು ಸರ್. ಅದಕ್ಕಾಗಿ ನಾವು ಕೂಡ ಈ ಬಿಡಬಾರದು ಮುಂದಿನ ಅಂತೇಳಿ ನಾವು ರೈತಕ್ಕೇನ ಮಾಡ್ಕೊತ ಹೊಂಟಿದ್ದೀವಿ ಸರ್. ಈಗ ತಾವು ಹೇಳಿದ್ರಿ ಕೃಷಿಯನ್ನೇ ನಾವು ಮಾಡ್ಕೋತ ಹೊಂಟಿವಿ ಅಂತ ಹೇಳಿ. ಈ ಕೃಷಿಯಲ್ಲಿ ತಾವು ಈಗ ಮೊದಲು ಕಬ್ಬಿನ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಮಗೆ ನೀಡಬೇಕು. ಈ ಕಬ್ಬಿನಲ್ಲಿ ತಾವು ಈ ಕಬ್ಬನ್ನ ಬೆಳಿಬೇಕಾದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇಡ್ತೀರಿ, ಮತ್ತೆ ಒಂದು ಕಬ್ಬಿನಿಂದ ಇನ್ನೊಂದು ಕಬ್ಬಿಗೆ ಅಂತರ ಎಷ್ಟು ಇಡ್ತೀರಿ, ಮತ್ತೆ ಈ ಕಬ್ಬಿನಲ್ಲಿ ಬರುವಂತ ಬಿತ್ತೋಕ್ಕಿಂತ ಮುಂಚೆ ಏನಾದರೂ ಭೂಮಿಯನ್ನು ಯಾವ ರೀತಿ ಉಳುಮೆ ಮಾಡ್ತೀರಿ, ಇದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಮಗೆ ನೀಡಬೇಕು. ಈಗ ಸರ್ ಮೊದಲನೇದಾಗಿ ನಾವು ಹೊಲವನ್ನ ರೂಟೋಡ್ರ ಹೊಡ್ಕೊಂಡು ನಂತರ ಅದರಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅದನ್ನ ರೂಟೋಡ್ರ ಹೊಡ್ಕೊಂಡ ನಂತರ ಮುಂದ ಒಂದು ಸಾಲಿನಿಂದ ಒಂದು ಸಾಲಿಗೆ ಅಂತರದಲ್ಲಿ 4 ಫುಟ್ನಂಗ ಸಾಲ ಬಿಟ್ಕೋತೀರಿ ಸರ್. ಅದನ್ನ ಬಿಟ್ಟುಕೊಂಡ ಮುಂದೆ 10 ತಿಂಗಳ ಬೀಜ, ಕಬ್ಬಿನ ಬೀಜ ತಗೊಂಡು ಅಥವಾ ಬೀಜೋಪಚಾರ ಮಾಡ್ತೀವೋ ಒಂದು ಟೈಮ್ದಾಗ ಮಾಡೋದಿಲ್ಲ ಸರ್. ಅವಾಗ 6 ಇಂಚು ಅಥವಾ 7 ಇಂಚು ತನಕ ನಾವು ಬೀಜವನ್ನ ನಾಟಿಕೆ ಮಾಡ್ಕೊತ ಹೋಗ್ತೀವಿ ಸರ್. ಮುಂದೆ ಅದರಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಇರ್ತೈತಿ, ಆಮೇಲೆ ನಾವು ರಸಾಯನಿಕ ಗೊಬ್ಬರವನ್ನ DAP ಮತ್ತು ಪೊಟ್ಯಾಷನ್ ಮಿಕ್ಸ್ ಮಾಡಿ ಹಾಕ್ತೀವಿ ಸರ್. ಈಗ ಈ ರೀತಿ ಮಾಡೋದ್ರಿಂದ ಮುಂದೆ ನೀವು ಈಗ ನಾಟಿ ಆದ ನಂತರ ಎಷ್ಟು ಕಸ ಅದು ಬರ್ತದ, ಆಮೇಲೆ ಕೆಲವೊಂದು ಕೀಟಗಳ ತೊಂದರೆ ಏನ್ರಿ, ಆಮೇಲೆ ಕೆಲವೊಂದು ಈಗ ರೋಗಗಳು ಬರ್ತಾವ, ಇವನ್ನ ಯಾವ ರೀತಿ ಹತೋಟಿಗೆ ತಗೊಂಡ್ ಬರ್ತೀರಿ? ನಾವು ಸರ್ ಕಸದ ಔಷಧ ಅಂತೂ ಹೊಡೆದಿಲ್ಲ ಸರ್. ಒಂದ್ಸರಿ ಹೊಡೆದಿದ್ದೀವಿ, ಬಟ್ ನಮಗೆ ಸ್ವಲ್ಪ ಪರಿಣಾಮ ಅದು ಇದು ಆದ್ರೆ ಸರ್, ಅದಕ್ಕಾಗಿ ನಾವೇನ್ ಮಾಡಿದೀವಿ, ಈಗ ನಮ್ಮ ಆಳ ಮಕ್ಕಳ ಕಡೆ ಹಚ್ಚಿಸಿದ್ರ ಕೊಳೆಯನ್ನ ತೆಗಿಸ್ತೀವಿ ಸರ್, ಕಳೆ ತೆಗಿಸ್ತೀವಿ ಸರ್. ನಂತರ ಅದು ನಾಟಿ ಆದ್ಮೇಲೆ ಒಂದು 40 ದಿವಸಕ್ಕೆ ಅದು ಮೊಳಕೆ ಹೊಡೆದಿದ್ದಲ್ಲ ಸರ್, ಆ ಟೈಮ್ದಾಗ ನಾವು ಸ್ಪ್ರೇ ತೊಗೋತೀವಿ ಸರ್. ಅವಾಗ ಅದು ಕ್ಲೋರೋಪ್ರಸ್ ಅಥವಾ ಸಣ್ಣ ಹುಳ ಇರ್ತದಲ್ಲ ಸರ್, ಆ ಸೊಳ ಹುಳಕ್ಕಾಗಿ ನಾವು ಕ್ಲೋರೋಪ್ರಸ್ ಮತ್ತು ಟಾನಿಕ್ನ ಹಾಕಿ ಯೂರಿಯಾ ಗೊಬ್ಬರ ಮಿಕ್ಸ್ ಮಾಡಿಸಿಂದ ಒಂದು ಸ್ಪ್ರೇ ತೊಗೋತೀವಿ ಸರ್. ಈಗ ಈ ರೀತಿ ಮಾಡೋದ್ರಿಂದ ಕಬ್ಬಿನಲ್ಲಿ ಏನು ಬದಲಾವಣೆ ಕಂಡುಕೊಂಡಿದ್ದಿರ್ತಾವೆ? ಬದಲಾವಣೆ ಕಂಡಿದ್ದೀವಿ ಸರ್. ನಮಗೆ ನಾವೇನು ಕಬ್ಬ ನಾಟಿ ಚಲೋಕತ್ತಲ್ಲ ಸರ್, ಅದು ಬೆಳೆದ್ಮೇಲೆ ಪೂರ. ಅವಾಗ ನಾವು ಮುಂದೆ ನಂತರ 30 ದಿವಸಕ್ಕೆ ಮತ್ತೊಂದು ಸರ್ತಿ ಯೂರಿಯಾ ಗೊಬ್ಬರ, DAP, ಪೊಟಾಷು ಮತ್ತು ಇದು ಮೊದಲ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿದ್ದೀವಲ್ಲ ಸರ್, ಅದು ಎಲ್ಲ ಕೂಡ ಸೇರಿಸಿ ಅದಕ್ಕೆ ಇದು ಮಾಡ್ತೀವಿ ಸರ್, ಮತ್ತು ಸ್ಪ್ರೇನು ಮಾಡ್ತೀವಿ, ಮತ್ತು ಸಿಂಪರಣೆ ಮಾಡ್ತೀವಿ ಸರ್. ಈಗ ಇಷ್ಟೆಲ್ಲ ಮಾಡೋದ್ರಿಂದ ಮತ್ತು ರೋಗ ಮತ್ತು ಕೀಟಗಳ ಹತೋಟಿಗೆ ಬರ್ತದೆ ಅಂತೀರಿ? ಹಾಂ, ಹತೋಟಿಗೆ ಬಂದಿದ್ರಿ ಸರ್. ಈಗ ತಾವು ಎಷ್ಟು ಎಕರೆ ಮಾಡಿದ್ರಿ ಈ ರೀತಿ? ಒಂದ್ 40 ಎಕರೆ ಮಾಡಿದ್ರು ಸರ್. 40 ಎಕರೆ ಮಾಡಿದ್ರಿ. ಈಗ 40 ಎಕರೆನು ಸಂಪೂರ್ಣವಾಗಿ ನಿಮ್ದು ನೀರಾವರಿ ಇದೇನಾ ಅಥವಾ ಒಣಬೇಸಾಯ ಏನಾದ್ರೂ ಇದೇನಾ? ಇಲ್ಲ ಸರ್, ಎಲ್ಲಾನು ಕೂಡ ನೀರಾವರಿ ಇದ್ರಿ ಸರ್. ಎಲ್ಲಾನು ನೀರಾವರಿ ಇದೆ. ಅಂದ್ರೆ ಹೊಳೆಯಿಂದ ಪೈಪ್ ಲೈನ್ ಮಾಡಿದ್ರಿ? ಏನ್ ಬೋರ್ವೆಲ್ ಹಾಕಿದ್ರು? ಹೊಳೆಯಿಂದ ಪೈಪ್ ಲೈನ್ ಇದೆ ಮತ್ತು ಬೋರ್ ಕೂಡ ಇದ್ದಾವೆ ಸರ್. ಎರಡೂ ಇದೆ? ಎರಡೂ ತರ ಇದೆ. ಈಗ ಎರಡುದ್ರಲ್ಲಿ ತಾವೀಗ ಈ 40 ಎಕರೆಯಲ್ಲಿ ಏನೇನು ಅದರಲ್ಲಿ ಇದು ಮಾಡ್ತೀರಿ ನೀವು? ಈಗ ಕಬ್ಬನ್ನು ಬೆಳಿತೀನಿ ಅಂತ ಇದ್ರಿ, ಕಬ್ಬನ್ನ ಬೆಳೆದ ನಂತರ ಮುಂದೆ ಅದನ್ನ ಕಟಾವು ಎಷ್ಟು ದಿವಸಕ್ಕೆ ಮಾಡ್ತೀರಿ ಅಥವಾ ಎಷ್ಟು ತಿಂಗಳಿಗೆ ಮಾಡ್ತೀರಿ? ಸರ್, ಫ್ಯಾಕ್ಟ್ರಿಗಳು ಕೆಲವೊಂದು ಲೇಟ್ ಆಗಿ ಚಾಲು ಆಕಾವ್ರಿ. ನಾವು ಹೆಚ್ಚಾಗಿ 12 ತಿಂಗಳು ಅಥವಾ 14 ತಿಂಗಳು 16 ತಿಂಗಳ ತನಕ ಕಟಾವ್ ಆಕಾವ್ರಿ ಸರ್. ಮತ್ತೆ ಇದಕ್ಕೆ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡ್ರಿ? ನಾವು ಗಂಗಾವತಿ ಮತ್ತು ET6 9402 ಅಂತ ಹೇಳಿ ಬರ್ತದ್ರಿ ಸರ್. ಈಗ ಹೇಳಿದ್ರಿ ತಾವು ಗಂಗಾವತಿ ಮತ್ತು 86 ಇವೆಲ್ಲ ಹೇಳಿದ್ರಿ ತಳಿಗಳನ್ನ. ಈ ತಳಿಗಳಲ್ಲಿ ತಾವು ಏನನ್ನ ಕಂಡುಕೊಂಡಿದ್ರಿ? ಅಂದ್ರೆ ಏನಿದು ಇಳುವರಿ ಜಾಸ್ತಿ ಬರ್ತದೋ, ಏನು ಏನೇ ಕೆಲವೊಂದು ರೋಗ ರುಜಿನಗಳು ಬಂದ್ರೂ ತಡೆದುಕೊಳ್ಳುವಂತ ಶಕ್ತಿ ಅದನ್ನು ಈ ಇದರಲ್ಲಿ ತಳಿಯಲ್ಲಿ ಏನದ ಅಂತೀರಿ? ಇದಕ್ಕೆ 86 ಸರ್ ಸ್ವಲ್ಪ ನಮ್ಮ ಕಟಾವು ಲೇಟ್ ಆದ್ರೂ ಕೂಡ ತಡ್ಕೋತದ್ರಿ ಸರ್. ಅದು ಈಗ ಗಂಗಾವತಿ ಮತ್ತು 94 ಜೋಟಲ್ ಇವು ಗರಿವ್ ಇದಾರೆ ಸರ್, ಅವಕ್ಕೆ 12 ತಿಂಗಳ ಆಯ್ತಂದ್ರೆ ಕಟಾವ್ ಮಾಡ್ಬೇಕ್ರಿ ಸರ್. ಅದಕ್ಕಾಗಿ ನಾವ್ ಏನ್ ಮಾಡಿದ್ರಿ, 2-3 ತರ ಬೆಳೆ ಬೀಜಗಳನ್ನ ಹಾಕಿ ನಾವು ಕಬ್ಬನ್ನು ಬೆಳಿತೀವಿ ಸರ್. ಮತ್ತೆ ಈಗ ಕೆಲವೊಂದು ಕಾರ್ಖಾನೆಯವರು ಕೆಲವೊಂದೇ ತಳಿಯನ್ನ ಆಯ್ಕೆ ಮಾಡ್ತಾರೆ, ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇರ್ತದ ಅಂತ ಹೇಳಿ, ಅದಕ್ಕೆ ನೀವು ಯಾವ್ದನ್ನ ಬೆಳಿತೀರಿ? ಈಗ ಸರ್ ಫ್ಯಾಕ್ಟ್ರಿ ಅವ್ರು ಸರ್ ನಮಗೆಲ್ಲ ಟೋಟಲಿ ಆಗಿ ರೈತರಂತ ಬೀಜ ತಯಾರಿ ಮಾಡಕ್ ಆಗುದಿಲ್ಲ ಸರ್. ಅವರೇ ಅವ್ರನ್ನೆಲ್ಲ ತಯಾರಿ ಮಾಡಕ್ಕೆ ನಮಗೆ ಹಚ್ಚರಿ ಅಂತ ಹೇಳಿ ಕೊಟ್ಟಿರ್ತಾರೆ ಸರ್. ಅವಾಗ ನಮಗ ಈ ಸದ್ಯಕ್ಕೆ ಇಳುವರಿ ಪ್ರಕಾರ ನೋಡಿದ್ರೆ 94 ಮತ್ತು ಗಂಗಾವತಿ 86 ಅಂತ ನಾವು ಬಳಕೆ ಮಾಡ್ತೀವಿ ಸರ್ ಹೆಚ್ಚಿಗೆ. ಅಂದ್ರೆ ಈಗ ಈ 3 ತಳಿಗಳನ್ನ ಏನು ಆಯ್ಕೆ ಮಾಡ್ಕೊಂಡಿರಲ್ಲ, ಈ 3 ತಳಿಗಳಲ್ಲಿ ಯಾವುದು ಹೆಚ್ಚಿಗೆ ತಮಗ ಅನುಭವಕ್ಕೆ ಬಂದದ ಒಳ್ಳೆ ತಳಿ ಅಂತ ಹೇಳಿ? ಇದರಲ್ಲಿ 86 ಮತ್ತು 94 ಅಂತೇಳಿ ನಮಗ ತಳಿಗಳು ಜಾಸ್ತಿ ಇಳುವರಿ ಕೊಡ್ತಾವ ಅಂತೇಳಿ ಅನ್ಕೊಂಡಿದ್ರಿ ಸರ್. ಏನೇನ್ ಕಂಡ್ಕೊಂಡ್ರಿ? ಅಂದ್ರೆ ಜಾಸ್ತಿ ಇಳುವರಿ ಅಂದ್ರೆ 1 ಎಕರೆಗೆ ಎಷ್ಟು ಬೆಳಿಬಹುದು ಅಂತೀರಿ? ಇದನ್ನ ಎಷ್ಟು ಟನ್ ವರೆಗೆ ಬೆಳಿಬಹುದು? ಈಗ ಸರ್ ನಾನು 1-3 ಎಕರೆ ಒಂದ್ 2 ವರ್ಷದಿಂದ ಸರ್ ನಾ ಬೆಳೆದಿದ್ದೀರಿ ಸರ್. ಫಸ್ಟ್ ಗೆ ಏನ್ ಮಾಡಿದ್ರಿ, ಕುರಿ ಗೊಬ್ಬರ ಕೊಟ್ಟಿ ಗೊಬ್ಬರವನ್ನು ಹಾಕಿ ಸಾಲಿನಲ್ಲಿ ಸುರುವಿ, ನಂತರದಲ್ಲಿ ಅದಕ್ಕೆ ರಾಸಾಯನಿಕ ಗೊಬ್ಬರವನ್ನು ಕೂಡ ಕೊಟ್ಟಿದ್ದೀವ್ರಿ. 1 ಎಕರೆಗೆ 105 ಟನ್ ಆಗಿದ್ರಿ ಸರ್. ಅದು 105 ಟನ್ ಬೆಳೆದಿದ್ರಿ. ಅಂದ್ರೆ ಇದು ಬೀಜ 94-012 ಅಂತ ಹೇಳಿ ಸರ್. ಅದು 94-012 ಈ ತಳಿಯನ್ನ ಆಯ್ಕೆ ಮಾಡ್ಕೊಂಡಾಗ 1 ಎಕರೆಗೆ 105 ಟನ್ ಬೆಳೆದಿದ್ರಿ. ಈಗ ನೀವು 105 ಟನ್ ಇದು ಬಿಡಗಾವಲಿ ಮುಖಾಂತರ ಬೆಳೆದಂತ ಬೆಳೆ ಇದು. ಮತ್ತೆ ಈಗ ಕೆಲವೊಂದು ರೈತರು ಹೇಳುವ ಪ್ರಕಾರ ಈಗ ಡ್ರಿಪ್ ನಲ್ಲಿನ ಇಷ್ಟೊಂದು ಇಳುವರಿಯನ್ನ ನಾವು ಪಡಿಬಹುದು, ಅಂದ್ರೆ ಈಗ ಅನಾವಶ್ಯಕವಾಗಿ ನೀರು ಹಾಳಾಗ್ತದ ಅಂತ ಕೆಲವೊಂದು ಕಡೆಯಿಂದ ನಾವು ಕೇಳಿ ಬಂದಿತ್ತು, ಇದಕ್ಕೆ ತಾವು ಏನ್ ಹೇಳ್ತೀರಿ? ಈಗ ನಾವು ಸರ್ ಅದನ್ನ ಡ್ರಿಪ್ ಅಂತ ಮಾಡಿಲ್ಲ ಸರ್, ಅದನ್ನ ಹೊಗೆ ನೀರನ್ನ ಮಾಡಿದೇವ್ರಿ. ಬಟ್ ನಾವು ಈಗ ಕೂಡ ಡ್ರಿಪ್ ಅನ್ನ ಮಾಡ್ಬೇಕಂತೇಳಿ ವಿಚಾರದೊಳಗೆ ಇದೀವ್ರಿ ಸರ್. ಈಗ ಯಾಕಂದ್ರೆ ನಮ್ಮಲ್ಲಿ ಈಗ ವಿದ್ಯುತ್ ಸಮಸ್ಯೆ ಬಹಳ ಆಗಿದ್ರಿ ಸರ್. ಈಗ ಅದಕ್ಕಾಗಿ ಇವೆಲ್ಲ ನಾವು ನೀರಿಂದು ಸಮಸ್ಯೆ ಬಂದ ಕ್ಷಣ ನಾವು ಇದನ್ನ ಡ್ರಿಪ್ ಅನ್ನ ಉಪಯೋಗ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರಿ ಸರ್. ಅಂದ್ರೆ ತಮಗೆ ಈಗ ತಮ್ಮ ಊರಲ್ಲಿ ಕೃಷ್ಣಾ ನದಿ ಹರಿದಿದೆ, ನೀರಿನ ತೊಂದರೆ ಏನಿಲ್ಲ, ಆದ್ರೆ ವಿದ್ಯುತ್ತಿನ ತೊಂದರೆ ಬಹಳ ಇದೆ ಅಂತ ಅನಿಸ್ತದೆ ನನಗೆ. ಈ ವಿದ್ಯುತ್ತಿನ ತೊಂದರೆಯನ್ನ ಬಗೆಹರಿಸಿಕೊಳ್ಳಿಕ್ಕೆ ತಾವು ಈಗ ಡ್ರಿಪ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಡ್ರಿಪ್ ಇರಿಗೇಷನ್ ಮಾಡ್ಬೇಕಂತ ಹೇಳಿದ್ರೆ ಏನಾದರೂ ಎಲ್ಲಾದರೂ ಅಥವಾ ಯಾವುದೇ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಾಗಲಿ ಅಥವಾ ಈ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ಏನಾದರೂ ತರಬೇತಿಯನ್ನ ಏನಾದರೂ ತಗೊಂಡಿರ್ತಾವು? ಹ್ಞೂ ಸರ್, ತಗೊಂಡಿದ್ರು ಸರ್. ಇಲ್ಲಿ ನಮ್ಮ ಗ್ರಾಮ ಸೇವಕರು ಕೂಡ ಬಂದು ಹೇಳಿದ್ದಾರೆ ಸರ್. ಈಗ ಅದಕ್ಕೆ ನಾವು ಮುಂದೆ ಕೂಡ ಇದನ್ನ ಮಾಡ್ಬೇಕಂತೇಳಿ ಅನ್ಕೊಂಡಿದ್ದೇವೆ ಸರ್. ಇಳುವರಿ ಕೂಡ ಇಲ್ಲಿ ನಾವು ಆಜುಬಾಜು ಕೆಲ ರೈತರು ಕೆಲವರು ಹೆಚ್ಚಾರ ಸರ್. ಈಗ ಆ ಅನುಭವದ ಮ್ಯಾಗ ನಾವು ಕೂಡ ಹಚ್ಚಬೇಕಂತೇಳಿ ಪ್ರಯತ್ನ ಮಾಡಾಕಿದ್ದೀವಿ ಸರ್. ಅಂದ್ರೆ ಎಷ್ಟು ದಿವಸಗಳ ತರಬೇತಿಯನ್ನು ತಗೊಂಡಿರ್ತಾವು? ಈಗ ನಾವು ಅವ್ರು ಇಲ್ಲಿ ಗ್ರಾಮ ಸೇವಕರು ಬಂದಿರ ಸರ್, ಒಂದ್ಸರಿ ಒಂದು ಈಗ 1-2 ತಿಂಗಳಿಂದ ಬಂದಿರ ಸರ್. ಅವರು ಈಗಾಗಲೇ 2 ವರ್ಷದಿಂದ ಹೇಳ್ಕೊತಾರೆ ನಮ್ಗೆ ಅವರು. ಅವ್ರ ಸಲಹೆ ಮುಖಾಂತರ ನಾವು ಕೂಡ ಇನ್ನು ಡ್ರಿಪ್ ಇರಿಗೇಷನ್ ಅನ್ನೋದು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಸರ್. ಅಂದ್ರೆ ಈಗ ನೀವು ಮಾಡ್ತಾ ಇದ್ರಿ, ಈಗ ನೀವು ಕೆಲವೊಂದು ನಿಮ್ಮ ಹೊಲದ ಅಕ್ಕಪಕ್ಕದಲ್ಲಿನೂ ಮಾಡಿದ್ದಾರೆ ಅಂತ ಹೇಳಿದ್ರಿ. ಈಗ ನೀವು ಬೆಳೆಯುವಂತ ಒಂದು ಈ ಬಿಡುಗಾವಲಿ ಪದ್ಧತಿಗೂ ಮತ್ತು ಈ ಹನಿ ನೀರಾವರಿಯಲ್ಲಿ ಬೆಳೆಯುವಂತ ಕಬ್ಬಿನ ಬೇಸಾಯಕ್ಕೂ ಅಂತರ ಅಥವಾ ವ್ಯತ್ಯಾಸ ಏನಾದರೂ ಕಂಡುಕೊಂಡಿದ್ದೀರಿ ತಾವು? ಸರ್, ಮೊಟ್ಟ ಮೊದಲಿಗೆ ಹೇಳ್ಬೇಕಂದ್ರೆ ಕಬ್ಬಿಗೆ ಜಾಸ್ತಿ ನೀರು ಬೇಕ್ರಿ ಸರ್. ಇದಕ್ಕೆ ನಾವು ಈಗ ಡ್ರಿಪ್ ಎಂದು ಮತ್ತು ಇದಕ್ಕೆ ಹೋಲಿಸಿ ನೋಡಿದ್ರೆ ನೀರು ಸಫಿಶಿಯಂಟ್ ಇತ್ತಂದ್ರೆ ನಾವು ಹೊಗೆ ನೀರು ಹೋಗಿಸ್ತೀವಿ ಸರ್. ನೀರಿನ ಸಮಸ್ಯೆ ಬಂದಾಕ್ಷಣ ನಾವು ಡ್ರಿಪ್ ಮಾಡ್ಬೇಕಾಗತ್ತೆ ಸರ್ ಅಲ್ಲಿ. ಅದಕ್ಕೆ ನಾವೇ ಮಾಡಿವ್ರಿ, ನನಗಂತೂ ವ್ಯತ್ಯಾಸ ಎರಡೂ ಸೇಮ್ ಅನಿಸತ್ ಅನಿಸತ್ರಿ ಸರ್. ನನಗೆ ನೀರಿತ್ತು ಹೊಗೆ ಬಿಡುಗಾವಲಿ ಮುಖಾಂತರ ಬಿಡ್ಬೋದ್ರಿ ಸರ್, ಮತ್ತು ನೀರಿನ ಕೊರತೆ ಇತ್ತಂತಂದ್ರೆ ನಾವು ಡ್ರಿಪ್ ಮಾಡ್ಕೋಬಹುದು ಅಂತೇಳಿ ನನ್ನ ಅನಿಸಿಕೆ ಸರ್. ಮತ್ತ ಕಬ್ಬಿಗೆ ನೀರು ಬಾಳಬೇಕು, ಮತ್ತ ಡ್ರಿಪ್ ಮುಖಾಂತರ ಆದ್ರೂ ಸಫಿಸಿಯಂಟ್ ಆಗ್ತೈತಿ. ಯಾಕಂದ್ರೆ ನಮಗದು ಕಂಡು ಬರೋದಿಲ್ಲ, ಹನಿ ಹನಿಯಾಗಿ ಬೀಳೋದ್ರಿಂದ. ಕಬ್ಬಿಗೆ ಬಿಡುಗಾಲಿ ಮುಖಾಂತರ ಎಷ್ಟು ಹೋಗ್ಬೇಕು, ಹನಿ ನೀರಾವರಿ ಮುಖಾಂತರ ಅಷ್ಟೇ ನೀರು ಹೋಗ್ತದೆ, ಮತ್ತ ಅಷ್ಟೇ ಇಳುವರಿನ ತೆಗೆದುಕೋಬಹುದು ಅಂತ ಕೆಲವೊಂದು ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತ ವಿಜ್ಞಾನಿಗಳು ಹೇಳ್ತಾರೆ. ಇದಕ್ಕೆ ತಾವೇನಂತೀರಿ ಸರ್? ಮೊಟ್ಟ ಮೊದಲನೇದಾಗಿ ನಾನು ಕೂಡ ಮೊದಲ ಬಹಳ ನೀರು ಬಿಡಿದ್ದೀನಿ ಸರ್ ಕಬ್ಬಿಗೆ. ಅದು ಮುಂದ ಕೆಲವೊಬ್ಬರ ತಜ್ಞರ ಕೃಷಿ ತಜ್ಞರ ನಾವು ಅವ್ರ ಕಡೆ ಭೇಟಿ ಮಾಡಿ ಅವರು ಕೆಲವೊಬ್ಬರು ತಜ್ಞರು ಹೇಳಿದ್ರೆ ಸರ್ ನಮಗೆ, ನೀವು ಅತಿ ನೀರು ಬಿಡುವಂತರ ಕೂಡ ಭೂಮಿ ಫಲವತ್ತತೆಯನ್ನು ಕಳ್ಕೊತೈತಿ, ಆಮೇಲೆ ಕಡಿಮೆ ಬಿಡಬಾರ್ದು ಮತ್ತು ಹೆಚ್ಚಿಗೆ ಬಿಡಬಾರ್ದು. ಅದನ್ನು ನೀವು ತೇವಾಂಶವನ್ನು ನೋಡಿಕೊಂಡು ಇಳುವರಿನ ತೆಗಿಯಕ್ಕೆ ನಿಮ್ಗೆ ಅನುಕೂಲ ಆಗತ್ತೆ. ಅವ್ರು ಹೇಳಿದ ಮ್ಯಾಗ ಈಗ ನಾವು ಏನು ಮಾಡಾಕಿದ್ರು ಸರ್, ಅದರ ತಕ್ಕಂಗೆ ರೀ ಅದು ಹೆಂಗೆ ನೀರು ಈಗ ನಾವು ನೀರೇ ಶಾರದಾಗ ಮಾತ್ರ ನಾವು ನೀರು ಕುಡಿಬೇಕು, ಅದಕ್ಕೆ ಭೂಮಿ ಬೆಳೆಯೂ ಕೂಡ ನಮಗೆ ಅದಕ್ಕೆ ಯಾವಾಗ ನೀರೇ ಸಿಗತ್ತೆ ಅವಾಗ ನೀರು ಕೊಡಬೇಕು, ಮತ್ತು ಸ್ವಲ್ಪ ಭೂಮಿ ಆರಬೇಕು ಮತ್ತು ನೀರು ಕೊಡಬೇಕು, ಈ ರೀತಿ ಮಾಡ್ಕೊತ ಹೊಂಡಿವ್ರಿ ಸರ್ ನಾವು. ಈಗ ತಾವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತ ಇದ್ರಿ? ಈಗ ನಾವು 2005 ನಾವು ಒಕ್ಕಲತನ ಮಾಡ್ತಾ ಇದ್ದೀರಿ ಸರ್. 2005 ತಾವು ಈ ಕಬ್ಬನ್ನ ಬೆಳೀತಾ ಇದ್ದೀರಿ, 2005 ಮತ್ತು ಈಗ ಏನು ಸುಮಾರು ಒಂದು 7-8 ವರ್ಷದ ಅನುಭವದಲ್ಲಿ ಕಬ್ಬಿನಲ್ಲಿ ಏನೇನು ಬದಲಾವಣೆಗಳನ್ನ ಕಂಡಿರಿ ತಾವು? ಬದಲಾವಣೆ ಕಂಡಿದ್ದೀರಿ ಸರ್. ಮೊದಲನೇದಾಗಿ ನಾವು ಮೊದಲ ಅವಾಗ ನಮ್ಮ ಹಿರಿಯರ ಒಕ್ಕಲತನ ಮಾಡೋ ಟೈಮ್ದಾಗ ಸರ್ ಅವ್ರಿಗೆ, ಯಾಕಂದ್ರೆ ಅವಾಗಿನ ಈ ಜನರೇಷನ್ ಈ ವೈಜ್ಞಾನಿಕವಾಗಿ ಇಷ್ಟು ಮುಂದುವರೆದಿಲ್ಲ ಸರ್ ಅವಾಗ. ಅವಾಗ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರನ ಬಳಸಿದ್ರು ಮತ್ತು ಈ ಕೊಟ್ಟಿಗೆ ಗೊಬ್ಬರನ್ನು ಬಳಸಿದ್ರು ಸರ್ ಅವಾಗ. ಈಗ ನಾವು ಏನು ಮಾಡಿದ್ರು ಸ್ವಲ್ಪ ಸುಧಾರಿಸಿರಿ ಸರ್, ರಾಸಾಯನಿಕ ಗೊಬ್ಬರ ಅತಿನೂ ಹಾಕಬಾರ್ದ್ರಿ ಅದನ್ನು. ಕೊಟ್ಟಿಗೆ ಗೊಬ್ಬರನ ನೀವು ಬೇಕಾಟಾಗ್ರಿ ನಡೆದೈತೆ ಅದ, ಬಟ್ ಈ ರಾಸಾಯನಿಕ ಗೊಬ್ಬರನ ನಮ್ಮ ತಕ್ಕ ಮಟ್ಟಿಗೆ ಅದರ ತಜ್ಞರ ಶಿಫಾರಸಿನ ಪ್ರಕಾರ ಹಾಕಿದ್ರೆ ಉತ್ತಮ ಇಳುವರಿ ಬರ್ತದೆ ಅಂತೇಳಿ ನಾನು ಅನಿಸಿ. ಈಗ ಇಷ್ಟೆಲ್ಲ ಮಾಹಿತಿಯನ್ನ ಈ ಕೃಷಿ ಮಾಡೋದ್ರಿಂದನೇ ಬಂದಿದೆ ಅಂತ ನನಗೆ ಅನಿಸ್ತದೆ. ಈಗ ನೀವು ಅದರ ಜೊತೆಗೆ ಈ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರಲ್ಲ ತಾವು, ಇದರಲ್ಲಿ ಮತ್ತೆ ಏನೇನ್ ಬೆಳಿತೀರಿ ಇದರಲ್ಲಿ? ಈಗ ನಾವು ಉಳ್ಳಾಗಡ್ಡಿ ಈರುಳ್ಳಿನೂ ಕೂಡ ಬೆಳೀತಿದ್ರು ಸರ್, ಮೆಕ್ಕೆಜೋಳ ಬೆಳೀತಿದ್ರು ಸರ್, ಮತ್ತಿನಂತ ಅವು ಶೇಂಗಾ ಕೂಡ ಬೆಳೀತಾ ಇದ್ರು ಸರ್. ಈಗ ಶೇಂಗಾನು ಬೆಳಿತೀನಿ ಅಂದ್ರೆ ಶೇಂಗಾ ಅದನ್ನ ಯಾವ ಬೀಜವನ್ನ ಆಯ್ಕೆ ಮಾಡ್ಕೊಂಡಿರಿ? ಇಲ್ಲಿ ಇಲ್ಲಿ ನಮ್ಮ ಸೊಸೈಟಿಯಲ್ಲಿ ಸಿಗ್ತಾರ ಸರ್, ಅವ್ರು ಮಮದಾಪುರ ಹೋಬಳಿ ಕೇಂದ್ರದೊಳಗ ನಮ್ಮ ಕೃಷಿ ಇದು ಐತಲ್ಲ ಸರ್, ಅಲ್ಲಿ ಸಿಗ್ತಾವೆ, ರೈತ ಸಂಪರ್ಕ ಕೇಂದ್ರದೊಳಗೆ ತೊಗೊಂಡ್ಬರ್ತೀವಿ ಸರ್. ಅದರಲ್ಲಿ ಈ ಶೇಂಗಾ ಬೆಳೆಯಲ್ಲಿ ತಾವು 1 ಎಕರೆಗೆ ಎಷ್ಟು ಟನ್ ವರೆಗೆ ಬೆಳೆದಿದ್ದೀರಿ ಅಥವಾ ಎಷ್ಟು ಕ್ವಿಂಟಲ್ ವರೆಗೆ ಇದು ಮಾಡಿರಿ? ಏನ ಸಾಧಾರಣವಾಗಿ ಒಂದು 10-12 ಚೀಲ ತನಕ ಬೆಳೆದಿರು ಸರ್. ಅದನ್ನು 1 ಎಕರೆಗೆ ಸುಮಾರು 10-12 ಚೀಲ ತನಕ ಬೆಳೆದಿರಿ. ಈಗ ಈ ಶೇಂಗಾ ಇದರಲ್ಲಿ ಏನಾದರೂ ತೊಂದರೆಗಳು ಬರ್ತಾವ ಅಂದ್ರೆ ರೋಗಗಳು ಮತ್ತೆ ಕೀಟಗಳು ಬಂದ್ರೆ ಇದನ್ನ ಯಾವ ರೀತಿ ಹತೋಟಿಗೆ ತಗೊಂಡ್ ಬರ್ತೀರಿ ಸರ್? ರೋಗಗಳು ಶೇಂಗಾದಲ್ಲಿ ಬರ್ತಾವ ಸರ್, ತಂಪಾದ್ರೆ ಅದು ಹೆಚ್ಚು ತಂಪಾದ್ರೆ ಬರ್ತದ್ರಿ ಸರ್ ಅದಕ್ಕೆ. ಅವಾಗ ನಾವು ಕ್ಲೋರೋಪರಿಪಾಸ್ ಮತ್ತು 19 ಗೊಬ್ಬರ ಆಮೇಲೆ ಬಯೋಟೊಂಟೆ ಅಂತೇಳಿ ಎಲ್ಲ ಮಿಕ್ಸರ್ ಮಾಡಿ ಅವಾಗ ಸ್ಪ್ರೇ ಕೊಡ್ತೀರಿ ಸರ್. ಈ ರೀತಿ ಮಾಡೋದ್ರಿಂದ ಹತೋಟಿಗೆ ಬರ್ತದ ಅಂತೀರಿ? ಹತೋಟಿಗೆ ಬರ್ತದ್ರಿ ಸರ್. ಈಗ ನೀವು ಶೇಂಗಾವನ್ನ ಇದನ್ನ ಬೆಳೆದ ಮೇಲೆ ಇದು ನನಗನ್ಸಿದ ಮಟ್ಟಿಗೆ ಸುಮಾರು 3.5-4 ತಿಂಗಳವರೆಗೆ ಬರುತ್ತೆ ಬೆಳೆ. ಹೌದಾ? ಈ 4 ತಿಂಗಳಲ್ಲಿ ಬಂದಂತ ಬೆಳೆಯನ್ನ ಮಾರಾಟ ಎಲ್ಲಿ ಮಾಡ್ತೀರಿ? ನಾವು ಮಾರಾಟ ಸರ್ ಇಲ್ಲಿ ಲೋಕಲ್ ನಮ್ಮ ಇಲ್ಲಿ ಲೋಕಲ್ ಕೆಲವೊಬ್ರು ಬರ್ತಾರೆ, ಆಮೇಲೆ ನಾವು ಬಿಜಾಪುರ್ಗೂ ಕೂಡ ಕಳಿಸ್ತೀವಿ ಸರ್ ಮಾರುಕಟ್ಟೆಗೆ. ನಿಮಗೆ ದರ ಎಲ್ಲಿ ಚಲೋ ಸಿಗ್ತದ ಅಂತ ಅನಿಸ್ತದೆ? ದರ ಸರ ಮಾರುಕಟ್ಟೆ ದಲ್ಲಾಲಿ ಇವ್ರು ಇರ್ತಾರಲ್ಲ ಸರ್, ಅದು ನಾವು ಇಲ್ಲಿ ಲೋಕಲ್ ಅದು ರೇಟ್ ಹೆಂಗ್ ನಡೆದಿರ್ತದಲ್ರಿ ಬಿಜಾಪುರದೊಳಗೆ ಅದ ರೇಟನ್ನ ಇಲ್ಲಿ ತಗೋತಾರ ಅಂತ ನಾವು ಇಲ್ಲೇ ಕೊಟ್ಬಿಡ್ತೀವಿ ಸರ್. ಅಂದ್ರೆ ತಾವೇನ ಅಲ್ಲಿ ಹೋಗಿ ವಿಜಯಪುರದಲ್ಲಿ ಈ APMC ಆಗ್ಲಿ ಅಥವಾ ಈ ಶೇಂಗಾ ಬಜಾರ್ನಲ್ಲಾಗ್ಲಿ ಏನು ದರ ಹೇಗಿದೆ ಅಂತ ಏನು ತಾವು ಹೋಗಿ ವಿಚಾರಣೆಯನ್ನು ಮಾಡಿಲ್ಲ? ವಿಚಾರಣೆ ಮಾಡಿದ್ರು, ಸಂಪರ್ಕ ಮಾಡಿದ್ರು ಸರ್, ಇಲ್ಲಿ ಫೋನ್ಗಿನ ಹಚ್ಕೊಂಡ ಮೊಬೈಲ್ ಮುಖಾಂತರ ಸಂಪರ್ಕ ಮಾಡ್ಕೋತೀರಿ ಸರ್. ಮಾಡಿದಾಗ ನಿಮ್ಗೆ ನಿಗದಿತವಾದ ದರ ಏನದ ಅನ್ನೋದು ಗೊತ್ತಾಗ್ತದಂತೀರಿ? ಹಾ ಗೊತ್ತಾಗತ್ರಿ ಸರ್. ಮತ್ತು ಗೊತ್ತಾದ್ರೆ ತಾವು ಅಲ್ಲಿನೇ ಮಾರಾಟ ಮಾಡಬಹುದಲ್ಲ, ಇಲ್ಲಿ ಬಂದು ಇಲ್ಲಿ ತಮ್ಮಲ್ಲೇ ಹೊಲಕ್ಕೆ ಬಂದು ತಗೊಂಡು ಹೋದ ಅಂತ ವ್ಯಕ್ತಿ ತಮಗೆ ಲಾಭ ಇರಲಾರ್ದೆ ಯಾರು ಇವತ್ತು ಯಾವ ಕೆಲಸನೂ ಮಾಡಂಗಿಲ್ಲ ಅಂತ ಅನಿಸ್ತದೆ. ಇದಕ್ಕೆ ತಾವೇನು ಹೇಳ್ತೀರಿ? ಮಾಡಿದ್ರು ಸರ್, ನಮಗೆ ಮಾಡಿದ್ರು ಸರ್, ಅದು ಕೂಡ ಪ್ರಯತ್ನ ಮಾಡಿದ್ರು ಸರ್. ಉಳ್ಳಾಗಡ್ಡೆ ಬೆಳಿತೇನೆ ಅಂತ ಹೇಳಿದ್ರಿ, ಉಳ್ಳಾಗಡ್ಡೆಯನ್ನ ಯಾವ ರೀತಿ ಬೆಳಿತೀರಿ? ಇದಕ್ಕೆ ಏನಾದರೂ ಸಸಿಗಳನ್ನು ತಾವೇ ತಯಾರು ಮಾಡ್ತಿರು ಅಥವಾ ಬೇರೆ ಕಡೆಯಿಂದ ತರ್ತಿರೋ ಇದನ್ನ? ಆಮೇಲೆ ಭೂಮಿ ಇದಕ್ಕೆ ಯಾವ ರೀತಿ ಉಳುಮೆ ಮಾಡ್ತೀರಿ ಇದರ ಕುರಿತು ಹೇಳ್ಕೊಡ್ತೀರಿ? ಈಗ ಮೊದಲನೇದಾಗಿ ಸರ್ ನಾವು ಲೋಕಲ್ ಬೀಜನ್ನು ಯೂಸ್ ಮಾಡ್ತೀವಿ ರೀ, ನಾವಾಗಿ ಮಾಡಿಕೊಂಡು ಎಲ್ಲ ಬ್ಯಾಸಿ ಏನು ಬರ್ತದಲ್ಲರಿ ಆ ಟೈಮ್ದಾಗ ಅಗಿ ಮಾಡ್ಕೋತೀವಿ ಸರ್. ಈಗ ಪಂಚಗಂಗಾ ಮತ್ತು ಪ್ರೇಮ ಇಂಡೋನ್ ಅಮೆರಿಕಾ ಅಂತೇಳಿ ಬೀಜಗಳನ್ನು ಉಪಯೋಗ ಮಾಡ್ಕೋತೀವಿ ಸರ್. ಈಗ ಇದರಲ್ಲಿ ಯಾವ್ಯಾವ ತಳಿಗಳನ್ನು ತಾವು ಆಯ್ಕೆ ಮಾಡಿಕೊಂಡ್ರಿ ಇದರಲ್ಲಿ? ಇದರಲ್ಲಿ ಸರ್ ಈಗ ಸದ್ಯಕ್ಕೆ ನಮ್ಮ ಹೊಲದಲ್ಲಿ 1.5 ಎಕರೆ ಇದ್ರಿ ಸರ್ ಉಳ್ಳಾಗಡ್ಡಿ. ಈಗ ಇದರಲ್ಲಿ ನಾವು ಪಂಚಗಂಗನ ಓದಿರಿ ಸರ್, ಆಮೇಲೆ ಲೂಸ್ ಬೀಜ ಅಂತೇಳಿ ಬರ್ತದ್ರಿ ಲೋಕಲ್ ಬೀಜ, ಅದನ್ನು ಹಾಕಿವ್ರಿ, ಪ್ರೇಮನ್ ಹಾಕಿವ್ರಿ ಸರ್, ಇಂಡೋನ್ ಅಮೆರಿಕನ್ ಕೂಡ ಹಾಕಿದ್ದೀವ್ರಿ. ಈ 4 ತರದ ಬೀಜಗಳನ್ನ ತಾವು ಬಿತ್ತನೆ ಮಾಡಿದಿರಿ, ಇದರಲ್ಲಿ ಯಾವುದು ನಿಮಗ ಚಲೋ ಇಳುವರಿ ಕಂಡು ಬರ್ತಾ ಇದೆ ಈಗ ಬೆಳೆಯಲ್ಲಿ? ಈಗ ನೋಡಿದ್ರೆ ಸರ್ ಪ್ರೇಮ ಮತ್ತು ಇಂಡೋನ್ ಅಮೆರಿಕ ಅಂತ ಎರಡು ತಳಿಗಳು ಮಾತ್ರ ಚೆನ್ನಾಗಿ ಬೆಳೀತಾ ಇದೆ ಸರ್. ಇವೆರಡು ತಳಿಗಳು ತುಂಬಾ ಚೆನ್ನಾಗಿ ಇಳುವರಿ ಬರಬಹುದು ಅಂತ ಅನಿಸ್ತದೆ. ಈರುಳ್ಳಿಯನ್ನು ಬೆಳೆದ್ಮೇಲೆ ಇವಕ್ಕೇನಾದ್ರೂ ಕೀಟಗಳು ಮತ್ತು ರೋಗಗಳ ತೊಂದರೆ ಏನು ಕಂಡು ಬರ್ತದೆ? ಹೌದು ಸರ್, ತೊಂದರೆ ತೊಂದರೆ ಆಕಾವ್ರ ಸರ್ ಇದು. ಅವಾಗ ಕೆಲವೊಂದು ಮಜ್ಜಿಗೆ ರೋಗ ಅಂತ ಹೇಳಿ ಬರ್ತದ್ರ ಸರ್ ಅದಕ್ಕೆ. ಅವಾಗ ಹತೋಟಿಗೋಸ್ಕರ ನಾವು ಸಿಂಪಡಣೆಯನ್ನು ಮಾಡ್ತಿರು ಸರ್. 19 ಐಸೋಲ್ ಅಂತ ಹೇಳಿ ಬರುತ್ತಲ್ಲ ಸರ್, ಅದನ್ನು ಕೂಡ ಮತ್ತು ಬಯೋ20 ಕ್ಲೋರೋಪೋರ್ಪಾಸ ಮತ್ತು 0050 ಅಂತೇಳಿ ಗೊಬ್ಬರ ಬರುತ್ತೆ ಸರ್, ಅವೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಸಿಂಪಡಣೆಯನ್ನು ಮಾಡ್ತಿರು ಸರ್. ಮತ್ತು ಆ ರೀತಿ ಮಾಡಿದಾಗ ನಿಮ್ಗೆ ಇದು ರೋಗ ಹತೋಟಿಗೆ ಬರ್ತದಂತೀರಿ? ಆ ರೋಗ ಹತೋಟಿಗೆ ಬಂದದ್ರಿ ಸರ್. ಈಗ ಮತ್ತೆ ಅದನ್ನ ಮಾರಾಟವನ್ನು ಎಲ್ಲಿ ಮಾಡ್ತೀರಿ? ಈರುಳ್ಳಿಯನ್ನು ಮಾರಾಟ ಹುಬ್ಳಿ ಮತ್ತು ಸೋಲಾಪುರ ಕಳಿಸ್ತೀರಿ ಸರ್. ಹುಬ್ಳಿ ಮತ್ತು ಸೋಲಾಪುರ ಕಳಿಸ್ತೀರಿ, ಅಲ್ಲಿ ನಿಮ್ಗೆ ನಿಗದಿ ದರ ಚಲೋ ಬರ್ತದಂತೀರಲ್ಲಿ? ಹ್ಞೂ ಸರ್, ಬರ್ದೈತ್ರಿ. ಒಂದು ಟೈಮ್ ಮಾರುಕಟ್ಟೆ ಹೆಚ್ಚು ಮಾಲ ಇದ್ದಾಗ ಸ್ವಲ್ಪ ಕಡಿಮೆ ಡೌನ್ ಆಕತ್ರಿ ಮಾರ್ಕೆಟ್, ಆಮೇಲೆ ಕಡಿಮೆ ಉಳ್ಳಾಗಡ್ಡಿ ಇದ್ದಾಗ ದಾರಿ ಏರ್ತದ್ರಿ ಸರ್. ಅದು ಮತ್ತೆ ಎಲ್ಲ ರೈತರು ನೀವು ಹಂಗೆ ಮಾಡ್ತಿರಲ್ಲ ಅಂದ್ರೆ, ಈಗ ರೇಟ್ ಬಂದದ ಅಂತ ಎಲ್ಲರೂ ಈರುಳ್ಳಿ ಬಿತ್ತನೆ ಮಾಡಿಬಿಟ್ರೆ ಮತ್ತೆ ರೇಟ್ ಕಡಿಮೆ ಆಗ್ಬಿಡ್ತದ. ಅದು ಮಾರುಕಟ್ಟೆಗೆ ಸಾಕಷ್ಟು ಈರುಳ್ಳಿ ಬಂತಂದ್ರೆ ದರ ಕಡಿಮೆ ಆಗ್ಬಿಡ್ತದ, ಹೌದಲ್ಲ ಸರ್? ಇನ್ನೊಂದು, ನಾನು ಕಷ್ಟಪಟ್ಟು ಈ ದೇಶಕ್ಕೆ ಅಣ್ಣ ಕೊಡ್ತೀನಿ ಸರ್. ಈಗ ಅಣ್ಣ ಕೊಟ್ಟಾಗ ನಾನು ಹೆಚ್ಚಿಗೆ ಬೀಳ್ಬೋದು ಅಥವಾ ಕಡಿಮೆ ಬೀಳ್ಬೋದು, ಅವಾಗ ಸರ್ಕಾರನು ಕೂಡ ವಿಚಾರ ಮಾಡ್ಬೇಕ್ರಿ ಸರ್. ಅವಾಗ ಏನ್ ಮಾಡ್ಬೇಕು, ಆಮದು ಮತ್ತು ರಫ್ತು ಇರ್ತದಲ್ಲ ಸರ್, ಆ ವ್ಯತ್ಯಾಸಗಳನ್ನು ಅವ್ರು ನೋಡ್ಕೋಬೇಕು. ನಮ್ಮಲ್ಲಿ ಎಷ್ಟು ಮಾಲ್ ಇದೆ ಅದರ ಪ್ರಕಾರ ಆಮದು ಮಾಡ್ಕೋಬೇಕು. ನಮ್ಮಲ್ಲಿ ಮಾಲ್ ಕಡಿಮೆ ಇದ್ದಾಗ ಆಮದು ಸ್ವಲ್ಪ ಕಡಿಮೆ ಹೆಚ್ಚಿಗೆ ಮಾಡ್ಕೋಬೇಕು, ಇಲ್ಲಿ ಮಾಲ್ ನಮ್ಮಲ್ಲಿ ಹೆಚ್ಚಿದ್ದಾಗ ರಫ್ತನ್ನ ಕಳಿಸ್ಬೇಕು. ಇದು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಭಾಗವಹಿಸಿ ಆ ಕಾರ್ಯಕ್ರಮ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಸಾಕಷ್ಟು ರೈತರನ್ನ ನೋಡ್ತಾ ಇರ್ತೀರಿ ಟಿವಿಯಲ್ಲಿ ಮತ್ತು ಈ ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇದ್ವಿ ನಾವು. ಎಷ್ಟೊಂದು ರೈತರು ಮಳೆ ಆಗಿಲ್ಲ ಮತ್ತೆ ನಮ್ದು ಬೆಳೆ ಹಾನಿ ಆಗಿದೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಇವತ್ತು ಸಾಕಷ್ಟು ರೈತರು. ಆ ರೈತರ ಕುರಿತು ತಾವೇನ್ ಹೇಳ್ತೀರಿ? ಈಗ ಮೊಟ್ಟ ಮೊದಲಾಗಿ ಹೇಳ್ಬೇಕಂತಂದ್ರೆ ಯಾವ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು. ಯಾಕಂತಂದ್ರೆ ನಮ್ಮ ಹಿರಿಯರು ಕೂಡ ಒಕ್ಕಲತನ ಮಾಡ್ಕೋತ ಬಂದಿದ್ರು. ಅವಾಗ ಅವರು ಆ ಟೈಮ್ದೊಳಗ ಅವ್ರು ಯಾವ ರೀತಿ ಒಕ್ಕಲತನ ಮಾಡ್ತಿದ್ರು ಅಂದ್ರೆ, ಅವರು ಹೈನುಗಾರಿಕೆ ಕೂಡ ಮಾಡ್ತಿದ್ರು, ಕೋಳಿ ಸಾಕಾಣಿಕೆ ಮಾಡ್ತಿದ್ರು, ಆಡು ಸಾಕಾಣಿಕೆ ಇವೆಲ್ಲ ಒಂದ್ ಈ ಕೃಷಿ ಮೇಲೆ ಅಂದ್ರೆ ಒಬ್ಬರೇ ನಾವು ಜ್ವಾಳ ಬೆಳಿಬೇಕು ಕಬ್ಬು ಬೆಳಿಬೇಕು ಇದ್ರ ಮೇಲೆ ಅವಲಂಬನೆ ಇದ್ದಿದ್ದಿಲ್ಲ ಅವ್ರ. ಅವಾಗ ಎಲ್ಲಾನು ಕೂಡ ಮಿಶ್ರವಾಗಿ ಅವ್ರ ಒಂದು ಲುಕ್ಸಾನ ಆದ್ರೂ ಒಂದು ಮತ್ತೊಂದು ಲಾಭ ತಕ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ರು ಅವಾಗ. ಅವಾಗ ನಾವೇ ಮಾಡಕತ್ತೀವಿ, ಈಗ ಯಾವ್ದು ಲಾಭದಾಯಕ ಇರ್ತತಿ ಅದನ್ನೆಲ್ಲ ಹಸ್ತೀವಿ, ಆಮೇಲೆ ಯಾವ್ದು ಲಾಭದಾಯಕ ಇರಂಗಿಲ್ಲ ಅದನ್ನ ಬಿಟ್ಟು ಬಿಡ್ತೀವಿ. ಈಗ ಅದಕ್ಕಾಗಿ ಎಲ್ಲರೂ ಕೂಡ ಅದಕ್ಕೆ ಒತ್ತು ಹೆಚ್ಚು ಕೊಡಬಾರ್ದು, ಎಲ್ಲಾನು ಕೂಡ ನಾವು ಬೆಳೆಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಮತ್ತು ಆಮೇಲೆ ರೈತರು ದಯವಿಟ್ಟು ಈಗ ನಮ್ಮ 10 ಎಕರೆ ಇರಲಿ, 5 ಎಕರೆ ಇರಲಿ, 1 ಎಕರೆ ಇರಲಿ, ಅದ್ರಾಗ ಶ್ರಮಪಟ್ಟು ದುಡಿಬೇಕು. ದುಚ್ಚಟಗಳಿಗೆ ಬಲಿಯಾದರೆ ಆತ್ಮಹತ್ಯೆ ದಾರಿಗೆ ಹಿಡಿಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬರ್ತಾರೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಇದುವರೆಗೆ ತಾವು ಸಮಗ್ರ ಕೃಷಿ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ ಸುರೇಶ್ ನಾಗರಾಳ್ ಅವರೇ. ಈಗ ಯಾರಾದರೂ ರೈತರು ತಮ್ಮ ಈ ಸಂದರ್ಶನವನ್ನ ಕೇಳಿ ಪ್ರೇರೇಪಿತರಾಗಿ ನಾವು ನಿಮ್ಮ ಹಾಗೆ ಕೃಷಿಯನ್ನು ಮಾಡಬೇಕು, ಆಮೇಲೆ ಈ ಕೃಷಿ ಒಂದಿಷ್ಟು ಮಾಹಿತಿಯನ್ನ ನೀವು ನಿಮ್ಮ ಕಡೆ ಬಂದು ಕೇಳಬೇಕು ಅಂತಂದ್ರೆ ಬರಬೇಕಂದ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ಏನಾದರೂ ಅವ್ರಿಗೆ ತಿಳಿಸ್ತೀರಿ? ಹಾ ಸರ್, ತಿಳಿಸಿರಿ ದಯವಿಟ್ಟು. ಸುರೇಶ್ ನಾರಾಳ್ ಅಂತೇಳಿ, ಜೈನಾಪುರ, 9945465616. ಇನ್ನೊಮ್ಮೆ ಹೇಳಿ, 9945465616. ಈ ದೂರವಾಣಿಗೆ ಕರೆ ಮಾಡಿದರೆ ರೈತರೇ ಈ ರೈತರನ್ನ ತಾವು ಸಂಪರ್ಕಿಸಿ ತಮಗೆ ಬೇಕಾದಂತ ಮಾಹಿತಿಯನ್ನ ತಾವು ಪಡೆದುಕೊಳ್ಳಬಹುದು. ಸುರೇಶ್ ಅವರೇ, ಒಂದ್ ವೇಳೆ ಯಾವ್ದಾದ್ರೂ ರೈತರು ಖುದ್ದಾಗಿ ಬಂದು ತಾವು ಯಾವ ರೀತಿ ಬೆಳೆಯನ್ನ ಬೆಳೀತಾ ಇದ್ರಿ, ತಮ್ಮ ಜಮೀನಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ, ಅದನ್ನ ಏನಾದರೂ ಬಂದು ನೋಡ್ಬೇಕು ಅಂತಂದ್ರೆ ಯಾವಾಗ್ಲಿಂದ ಯಾವಾಗ ಬರಬೇಕು, ಅಥವಾ ಮುಂಜಾನೆನ ಸಂಜೆಗೆ ಬರ್ಬೇಕಾ, ಅದು ಏನಾದರೂ ಸಮಯ ತಿಳಿಸ್ತೀರಾ ಅವರಿಗೆ? ಏನ್ ಸಮಯ ಅಂತ ಇಲ್ಲ ಸರ್, ಜೇನಾಪುರಕ ಅವರು ಇಲ್ಲಿ ಬಂದ್ರೆ ಸುರೇಶ್ ನಾಗರಾಳ್ ಅಂತೇಳಿ ಯಾರಾದರೂ ಒಬ್ರು ಕೇಳಿದ್ರೆ ನಾವು ಅಲ್ಲೇ ಮೇನ್ ರೋಡ್ ಹೆಚ್ಚ ನಮ್ದು ತೋಟ ಇದೆ ಸರ್, ಅಲ್ಲಿ ಬಂದು ಭೇಟಿ ಆಗ್ಬೋದು ಸರ್. ಎಲ್ಲ ರೈತರು ಕೂಡ ಅಲ್ಲಿ ಬಂದು ಭೇಟಿಯಾದ್ರೆ ತಾವು ವಿವರವಾದ ಮಾಹಿತಿಯನ್ನು ನೀಡಲಿಕ್ಕೆ ಸಿದ್ಧರಿದ್ದೀರಿ ಅಂತ ಹೇಳ್ತಾ ಇದ್ರಿ, ತುಂಬಾ ಸಂತೋಷ. ಇದುವರೆಗೆ ಸುರೇಶ್ ನಾಗರಾಳ್ ಅವರೇ ಸಮಗ್ರ ಕೃಷಿ ಕುರಿತು ಈ ಒಂದಿಷ್ಟು ತಮ್ಮ ಮಾಹಿತಿಯನ್ನ ನಮ್ಮ ವಿಜಯಪುರ ಆಕಾಶವಾಣಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರು ಮತ್ತು ಆಕಾಶವಾಣಿ ಕೇಂದ್ರಕ್ಕೂ ಕೂಡ ನನ್ನ ನಮಸ್ಕಾರಗಳು. ಇದುವರೆಗೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಜೈನಾಪುರ ಗ್ರಾಮದ ಕೃಷಿ ಅನುಭವಿ ಸುರೇಶ್ ನಾಗರಾಳ್ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ಸಂದರ್ಶನವನ್ನು ಕೇಳಿದರು. ಇವರನ್ನು ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖದಾರ್. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ.

ಹೇಳ ಜೋಳ ತಿಂದವನು ಆಗುವನು ತೋಳ ಜೋಳ ತಿಂದವನು ಆಗುವನು ತೋಳ ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ ನಮ್ಮನು ಇದು ಎಂಥ ಮೇಳ ನಮ್ಮನು ಇದು ಎಂಥ ಮೇಳ ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ ನೀಡುತ್ತಿದೆ ನಮಗೆಲ್ಲ ಮುತ್ತಿನಂಥ ಕಾಳ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುದಕ ಸದ್ಗುರುವಿನ ಕರುಣಾಗ್ನಿಯೇ ಜೀವನದಲ್ಲಿಯ ಒಂಟಿ ಜೋಡು ಹಾಗೂ ಮೂಮುಖ ಮುಳ್ಳುಗಳನ್ನು ಸುಡಬಲ್ಲದು. ಏನ್ ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೆ ನಪ್ಪ ಇದರ ಗೋಳ. ಏನ್ ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೆ ನಪ್ಪ ಇದರ ಗೋಳ. ಅಡ್ಡಿ ನೋಡಿದರ ಸಿಗವಲ್ಲದಂಥ ಮಾಯಾದ ಮುಳ್ಳ ಇದು ಬಹಳ ಮಂದಿಗೆ ಮುರಿದು ಮಾಡಿ ತಪ್ಪ ಮಳ್ಳ. ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೆ ನಪ್ಪ ಇದರ ಗೋಳ. ಮಾನ ಅಭಿಮಾನ ಎರಡು ಜೋಡ ಮುಳ್ಳ ಎನ್ನ ಕಿವಿಯಾಗ ಬಡಿದು ಕಂಡಿ ತಪ್ಪ ಜೀವಾಳ. ಸರರ ವಿಷವೇರಿ ಅಂಗಾಲ ತಲೆಯಾಗ ಜುಮ್ಮ ಹಿಡಿದು ಒಳಕಿ ತಪ್ಪ ನಾಭೀಸ್ತಲ. ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೆ ನಪ್ಪ ಇದರ ಗೋಳ. ಸ್ವಾದ ರುಚಿ ಎಂಬ ಎರಡು ಜೋಡ ಮುಳ್ಳ ಇವು ಬಹಳ ಮಂದಿಗೆ ಮುರಿದು ಮಾಡ್ಯ ಒಪ್ಪ ಗೋಳ. ಸ್ವಾದ ರುಚಿಗಳೆಂಬ ಜೋಡ ಮುಳ್ಳ ಇವು ಬಹಳ ಮಂದಿಗೆ ಮುರಿದು ಮಾಡ್ಯಾವಪ್ಪ ಗೋಳ. ನಾಲ್ಗಿಯೊಳಗ ಮುರಿದಿ ತಪ್ಪ ಬ್ಯಾಲದ ಮುಳ್ಳ ಎನ್ನ ಹೊಟ್ಟಿಯೊಳಗ ಉರುಪು ಬಿಟ್ಟಿದೆ ಎಂಥ ಕಾಳ. ಏನು ವಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ. ಹೆಣ್ಣು ಹಣ್ಣು ಮಣ್ಣು ಇವು ಮೂರ ಮುಳ್ಳ ಎನ್ನ ಕಣ್ಣೋಳು ಚುಚ್ಚಾವಪ್ಪ ಎಂಥ ಕಾಳ. ಹೆಣ್ಣು ಹಣ್ಣು ಮಣ್ಣು ಇವು ಮೂರ ಮುಳ್ಳ ಎನ್ನ ಕಣ್ಣೋಳು ಚುಚ್ಚಾವಪ್ಪ ಎಂಥ ಕಾಳ. ಎಲ್ಲಕ್ಕಿಂತ ದೊಡ್ಡ ಇವು ದೊಡ್ಡಿ ಮುಳ್ಳ ಮೂರು ಲೋಕಕ್ಕೆಲ್ಲ ಮುರಿದು ಮಾಡ್ಯಾವಪ್ಪ ಕುಳ್ಳ. ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ. ಬೇಕಾಗಿ ಮುರಿಸಿಕೊಂಡಿರಪ್ಪ ನೀವು ಮುಳ್ಳ ನಿಮ್ಮ ಕಾಲ ತಾವು ಬೇಲಿಯಾಗ ಹೋಗಿ ಹಾಯಲಿಲ್ಲ. ಬೇಕಾಗಿ ಮುರಿಸಿಕೊಂಡಿರಪ್ಪ ನೀವು ಮುಳ್ಳ ನಿಮ್ಮ ಕಾಲ ತಾವು ಬೇಲಿಯಾಗ ಹೋಗಿ ಹಾಯಲಿಲ್ಲ. ತಾ ಮಾಡಿ ಎನಗ ತಂದು ಇಟ್ಟಾವ ಕಾಳ ನಾ ಯಾರ ಮುಂದ ಹೇಳಲಪ್ಪ ನನ್ನ ಗೋಳ. ಲೈನ ದಾರಿಲೇ ನಾ ಇದ್ದು ನಂದ್ಯಾಳ ಗುರು ಸಂಗತಿಲೇ ಸುಟ್ಟಿನಪ್ಪ ಎಷ್ಟು ಮುಳ್ಳ. ಏನು ವಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ. ಅಡ್ಡಿ ನೋಡಿದ್ರ ಸಿಗೋಲದಂತ ಮಾಯಾದ ಮುಳ್ಳ ಇದು ಬಹಳ ಮಂದಿಗೆ ಮುರಿದು ಮಾಡಿ ತಪ್ಪ ಮಳ್ಳ. ಏನು ವಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ. ಬ್ಯಾನಿ ತಾಳಿ ಹೇಳಲಾರೇನಪ್ಪ ಇದರ ಗೋಳ. ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಎಂಬುವ ಮಣ್ಣನ್ನು ತರಸಿ ತನು ಎಂಬುವ ನೀರನ್ನು ಹಣಸಿ ಚಿನ್ನ ಎಂಬುವ ಮಣ್ಣನ್ನು ತರಸಿ ತನು ಎಂಬುವ ನೀರನ್ನು ಹಣಸಿ ಗುಣ ಎಂಬುವ ಹುದುಲನ್ನು ಕಲಸಿ ಮನ ಎಂಬುವ ಸೋರು ಹಾಕಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಸುತ್ತಲೂ ತಿರುವಿ ಗಡಿಗೆಯ ತಯಾರು ಮಾಡುವಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಗಿ ಎಂತ ಭಕ್ತಿವಂತಳಿಗೆ ಕುಂಬಾರಾಗಿ ಅರವು ಎಂಬುವ ಆವಿಗೆ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಚ್ಚಿ ಅರವು ಎಂಬುವ ಆವಿಗೆ ಮುಚ್ಚಿ ಸತ್ಯ ಕಾಡಿಗೆ ಹೋಗಿ ಮಾರುವಾಕೆ, ಸತ್ಯ ಶರಣರು ಕೊಳ್ಳುವಂಥ ಸಂತೆಗೆ ಹೋಗಿ ಮಾರುವಾಕೆ, ಎಂತ ಭಕ್ತಿವಂತಳಿಕೆ ಕುಂಬಾರಾಕಿ, ಬ್ರಹ್ಮಾಂಡದಲ್ಲ ತುಂಬಿಕೊಂಡ ಕುಂಬಾರಾಕಿ, ಎಂತ ಭಕ್ತಿವಂತಳಿಕೆ ಕುಂಬಾರಾಕಿ. ಆರು ಕಾಸಿಗೊಂದು ಗಡಗಿಯ ಮಾರಿ, ಮೂರು ಕಾಸಿಗೊಂದು ಕುಡುಕಿಯ ಮಾರಿ,